ಭೇದಿ ಆಗ್ತದೆ, ಕೆಲವರಿಗೆ ವಾಂತಿಯ ಅನುಭವನೂ ಆಗ್ಬೋದು. ಇದರೊಟ್ಟಿಗೆ ಕ್ಲಾಟ್ಸ್ ಹೋಗುವಂಥದ್ದು, ತುಂಡು ತುಂಡಾಗಿ ಮುಟ್ಟು ಹೋಗುವಂಥದ್ದು ಸಾಮಾನ್ಯವಾಗಿ ಹೊಟ್ಟೆ ನೋವಿರುವಾಗ ಇದನ್ನು ಸಹ ನಾವು ನೋಡ್ತೇವೆ. ಈಗ ನಮ್ಮ ಜೀವನ ಶೈಲಿಗೂ ಇದಕ್ಕೂ ಏನಾದರೂ ಸಂಬಂಧ ಉಂಟು ಈ ಹೊಟ್ಟೆ ನೋವು? ಖಂಡಿತವಾಗಿಯೂ ಇದೆ ಅಲ್ಲ. ನೋಡಿ, ನಾವು ಮುಂಚೆಲ್ಲ ನಮ್ಮ ಆಹಾರ ಹೇಗಿತ್ತು, ಪೌಷ್ಟಿಕವಾಗಿತ್ತು, ಆದರೆ ಲಿಮಿಟೆಡ್, ಕ್ಯಾಲರೀಸ್ ತುಂಬ ಕಡಿಮೆ. ಜಂಕ್ ಫುಡ್ ಅನ್ನೋದು ನಮಗೆ ಗೊತ್ತು ಇರಲಿಲ್ಲ, ತಿಳಿದಿದ್ರು ನಮಗೆ ಯಾವಾಗಲೋ ಒಮ್ಮೆ ಹಬ್ಬ ಹರಿದಿನದಂದು ಒಂದು ಸಿಕ್ತಿತ್ತು ಅಥವಾ ಅನುಪತ್ಯದಲ್ಲಿ ಸಿಕ್ತಿತ್ತು. ಈಗಂತೂ ಮೂರು ಹೊತ್ತು ನಮ್ಮದು ಊಟ ಹೊರಗಡೆ ಇರ್ತದೆ ಅಥವಾ ತರಿಸ್ಕೊಂಡು ನಾವು ತಿಂತಾ ಇರ್ತೇವೆ. ತಿನ್ನೋದ್ರಲ್ಲಿ ವೆರೈಟೀಸ್ ಇರುವುದಿಲ್ಲ, ಪೌಷ್ಟಿಕಾಂಶ ಇಲ್ಲ, ಎಕ್ಸಸೈಸ್ ಅಂತೂ ಇಲ್ಲವೇ ಇಲ್ಲ. ಟಿವಿ ಮೊಬೈಲ್ ಮುಂದ್ಗಡೆ ನಾವು ಕೂತ್ರೆ ನಮಗೆ ಮತ್ತೆ ಬೇರೆ ಯಾವುದೂ ನೆನಪಿರುವುದಿಲ್ಲ. ಹಾಗಾಗಿ ಇದರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ್ಯಂಡ್ ಓವರ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು, ಓವರ್ ನರಿಷ್ ನ್ಯೂಟ್ರಿಷನ್ ಅಂತ ಹೇಳೋದಿಲ್ಲ ನಾನು, ಕ್ಯಾಲರಿ ಇಂಟೇಕ್ ತುಂಬ ಜಾಸ್ತಿ ಆಗಿಬಿಟ್ಟು ಇದರಿಂದ ಹಾರ್ಮೋನ್ನಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ನಾವೀಗ ಆಯುರ್ವೇದ ಇದರಲ್ಲಿ ಹೇಳೋದಾದರೆ ವಾತಪಿತ್ತ ಕಫಗಳಲ್ಲಿ ತೀವ್ರವಾಗಿ ಏರುಪೇರು ಆಗುವಂಥದ್ದು, ಇದರಿಂದಾಗಿ ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ನಾನು ಹೇಳ್ತೇನೆ. ಈಗ ಹೊಟ್ಟೆ ನೋವು ಅಲ್ಲದೆ ಬೇರೆ ಏನೇನು ಸಮಸ್ಯೆಗಳು ಸಾಮಾನ್ಯವಾಗಿ ಇದರ ಏರುಪೇರಿನಲ್ಲಿ ಬರ್ತದೆ? ಮುಟ್ಟಿನ ಏರುಪೇರಲ್ಲಿ ಈಗ ಮುಖ್ಯವಾಗಿ ನಾವು ನೋಡೋದು, ಆಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಒಂದು ಅಧಿಕ ಸ್ರಾವ, ಒಂದು ಅಲ್ಪಸ್ರಾವ, ಇನ್ನೊಂದು ಸ್ರಾವ ಆಗದೇ ಇರುವಂಥದ್ದು. ನೋಡಿ, ಸ್ರಾವ ಆಗದೇ ಇರುವಂಥದ್ರಲ್ಲಿ ಎರಡು ವಿಧ ಇದೆ. ಒಂದು, ಮುಟ್ಟು ಶುರುವಾಗುವ ಮುಂಚೆ ಸ್ರಾವ ಆಗಲೇ ಇಲ್ಲ ಅಂದರೆ, ನಾನು ಹೇಳಿದ್ದೀನಿ 16 ವರ್ಷ 17 ವರ್ಷದೊಳಗೆ ಮುಟ್ಟು ಶುರುವಾಗಿರಬೇಕು. ಶುರು ಆಗಲಿಲ್ಲ ಅಂತ ಹೇಳಿ ಆದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಯಾಕಂತ ಹೇಳಿದರೆ, ಒಂದು ಅಂಡಾಣು ಇಲ್ಲದೇ ಇರ್ಬೋದು, ಕೆಲವು ಮಕ್ಕಳಲ್ಲಿ ಅಂಡಾಣು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮುಟ್ಟಾಗೋದೇ ಇಲ್ಲ, ಅವರಿಗೆ ಲೈಫ್ ಲಾಂಗ್ ಮುಟ್ಟಾಗುವ ಸಾಧ್ಯತೆ ಇಲ್ಲ. ಸೊ ಅದು ಏನು ಅಂತ ಹೇಳಿ ಕಾರಣವನ್ನು ಕಂಡುಹಿಡಿಯಲಿಕ್ಕೆ ಒಂದು 16 ವರ್ಷದೊಳಗೆ ಆಗದಿದ್ರೆ 16-17 ವರ್ಷದೊಳಗೆ ಸಂಪರ್ಕಿಸುವುದು ಒಳ್ಳೆಯದು. ಇನ್ನೊಂದು, ಹಾರ್ಮೋನ್ನಲ್ಲಿ ತೀವ್ರವಾಗಿ ಏರುಪೇರಿದ್ರೆ ಅಥವಾ ಸಿಂಪಲ್ ಆಗಿ ಕುಪೋಷಣೆ ಇದ್ರೆ, ಅದರಿಂದನೂ ಈ ಯಾವುದು ಮುಟ್ಟಾಗದೇ ಇರುವಂಥದ್ದು, ಆ ಒಂದನೇ ತರದ ಪ್ರೈಮರಿ ಅಂತ ಹೇಳಿ ಹೇಳ್ತೇವೆ, ಪ್ರೈಮರಿ ಅಮೋನೋರಿಯಾ ಅಂತ ಹೇಳಿ, ಹೌದು, ಇದು ಮುಟ್ಟಾಗುವ ಮುಂಚೆನೆ, ಶುರುವಾಗುವ ಮುಂಚೆನೆ ನಾವು ನೋಡೋದು. ಮತ್ತೊಂದು, ರೆಗ್ಯುಲರ್ ಆಗಿ ಸೈಕಲ್ ಆಗುವವರಿಗೆ ಸಡನ್ ಆಗಿ ಒಮ್ಮೆ ಅಥವಾ 2-3 ತಿಂಗಳಿಗೆ ಮುಟ್ಟಾಗದೇ ಇರುವಂಥದ್ದು, ಅದು ನಾವು ನಾರ್ಮಲ್ ಆಗಿ ನಾವು ಕಾಣುವಂಥದ್ದು. ಇನ್ನು ತುಂಬ ಏರುಪೇರಾಗಿ ಸ್ರಾವ ಇರುವಂಥದ್ದು, 1 ತಿಂಗಳು 40 ದಿನಕ್ಕೊಮ್ಮೆ ಆದರೆ ಮತ್ತೊಂದು ದಿನ 10 ದಿನಕ್ಕೆ ಮುಟ್ಟಾಗುವಂಥದ್ದು, ತುಂಬ ಏರುಪೇರಿನ ಯಾವುದು ಈ ಮುಟ್ಟೋ ಸ್ರಾವದಲ್ಲಿ ತುಂಬ ಏರುಪೇರು ಇರ್ಬೋದು. ಮತ್ತು ಅದೇ ಅಧಿಕ ಸ್ರಾವ, ಅಲ್ಪಸ್ರಾವ, ಅನಾರ್ಥವ ಅಂದರೆ ಕಾಣದೇ ಇರುವಂಥದ್ದು, ತುಂಬ ಏರುಪೇರು, ಇದು 4 ನಾವು ಮುಖ್ಯವಾಗಿ ಕಾಣುವಂಥದ್ದು. ಮತ್ತು ಹೊಟ್ಟೆ ನೋವು, ಮುಟ್ಟಿನಲ್ಲಿ ಹೊಟ್ಟೆ ನೋವು, ಇದು ಋತುಸ್ರಾವದಲ್ಲಿ ಕಾಣುವಂಥ ತೊಂದರೆಗಳು ಇದು ಮೇಯ್ನ್ ಆಗಿ. ಈಗ ಹಿಂದಿನ ಕಾಲದಲ್ಲಿ, ಬಹುಶಃ ನಮ್ಮ ತಾಯಂದಿರ ಕಾಲದಲ್ಲಿ ಎಲ್ಲ ಹೇಳುವಂತಹದ್ದು, 3 ದಿವಸ ರಜೆ ತಗೊಳ್ಬೇಕು ಅಂತ ಹೇಳಿ, ಇದ್ರ ಒಂದು ಪ್ರಾಮುಖ್ಯತೆ ಏನು, ಎಷ್ಟರ ಮಟ್ಟಿಗೆ ಅಗತ್ಯ ಅಂತ? ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ನಿಮ್ಗೆ ನೆನಪಿದೆಯಾ? ಹೌದು, ಹೇಗಿತ್ತು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ, ಹೆಚ್ಚು ವ್ಯಾಯಾಮ ಸಿಗ್ತಾ ಇತ್ತು ದೇಹಕ್ಕೆ ಅಂತ. ವ್ಯಾಯಾಮ ಮಾತ್ರ ಅಲ್ಲ, ಬಿಡುವೆ ಇರಲಿಲ್ಲ ಅಂತ ಅನಿಸ್ತದೆ ನನಗೆ. ಈಗಿನ ಕಾಲದಲ್ಲಿ ನಮಗೆ ಫ್ರಿಡ್ಜ್ ಇದೆ, ಗ್ರೈಂಡರ್ ಇದೆ, ಮಿಕ್ಸರ್ ಇದೆ, ನಮ್ಗೆ ಎಲ್ಲಾ ಕೆಲಸಗಳಿಗೂ ನಮ್ಗೆ ಮೆಷಿನ್ ಇದೆ, ನಮಗೆ ಕೆಲಸ ಮಾಡುವಂಥದ್ದು ತುಂಬ ಅಂದರೆ ಫಿಸಿಕಲ್ ಎಕ್ಸರ್ಷನ್ ನಮಗೆ ಕಡಿಮೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಮತ್ತೆ ಆಚೆ ಈಚೆ ಹೋಗ್ಲಿಕ್ಕೂ ವಾಹನದ ವ್ಯವಸ್ಥೆ ಇದೆ, ನಾವು ನಡಿಬೇಕಾಗಿಲ್ಲ, ಸಾಮಾನ್ಯ ಏನಾರ್ಬೇಕಾದ್ರೆ ನಾವೇನು ತರಕಾರಿ ಇದು ಏನು ಬೆಳೆಸಿ ನಾವು ಅಡಿಗೆ ಮಾಡಬೇಕಾಗಿಲ್ಲ, ಎಲ್ಲ ಅಂಗಡಿಯಲ್ಲಿ ನಮಗೆ ಸಿಗ್ತಾ ಇದೆ. ಬಾವಿಯಿಂದ ನೀರು ಸೇದ್ಬೇಕಾಗಿಲ್ಲ, ಮತ್ತೆ ಮನೆ ಒಳಗಡೆನೆ ಟ್ಯಾಪ್ ಪೈಪ್ ಬರ್ತಾ ಇದೆ, ಪಾತ್ರೆ ತೊಳಿಲಿಕ್ಕೆ ಹೊರಗಡೆ ಹೊಳೆಗೆ ಹೋಗ್ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಹೀಗಿರ್ಲಿಲ್ಲ, ಎಲ್ಲಾ ಕೆಲಸನೂ ಮನೆಯ ಹೆಣ್ಣು ಮಕ್ಕಳು ಮಾಡಬೇಕಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 9 ಗಂಟೆ ತನಕನೂ ಬಿಡದೆ ಕೆಲಸ ಮಾಡುವಂಥದ್ದಿತ್ತು. ಆದ ಕಾರಣ ಒಂದು ಕಾರಣ ಆಗಿರಬಹುದು ಆ 3 ದಿನದ ರೆಸ್ಟ್ ಇವರಿಗೆ, ಟು ರಿಕವರ್, ಕಂಪ್ಲೀಟ್ ರೆಸ್ಟ್ ಟು ರಿಕವರ್ ಅಂಡ್ ರಿಜುವಿನೇಟ್, ಏನು ಕೆಲಸ ಬೇಡಪ್ಪ ಅಂತ. ನಾವು ಹಾಗೆ ಅಬ್ಸಲ್ಯೂಟ್ ಆಗಿ ನಾವು ಏನು ಡಿಸಿಷನ್ ಮಾಡದಿದ್ರೆ ಖಂಡಿತವಾಗಿ ಒಂಚೂರು ಕೆಲಸ ಎಲ್ಲ ಮಾಡಿಬಿಡು ಅಂತ ಹೇಳುವ ಚಾನ್ಸಸ್ ಇದೆ. ಒಂದು, ಇನ್ನೊಂದು, ಹಿಂದೆಲ್ಲ ನಮಗೆ ಬಾತ್ರೂಮ್ ವ್ಯವಸ್ಥೆ ಆಗಲಿ ಪಾಯಖಾನೆ ವ್ಯವಸ್ಥೆ ಆಗಲಿ ಈಗಿನ ಹಾಗೆ ಇರಲಿಲ್ಲ. ಮತ್ತೆ ನೋಡಿ, ಹೊಳೆಗೆ ಹೋಗ್ಬೇಕಿತ್ತು ಸ್ನಾನ ಎಲ್ಲ ಮಾಡೋದಾದ್ರೆ, ಈಗ ಬಾತ್ರೂಮ್ಕ್ಕಿಂತಲೂ ಮುಂಚಿನ ಸಮಯದಲ್ಲಿ ಹೊಳೆಗಳಿಗೆ ಹೋಗ್ಬೇಕಿತ್ತು, ಹಾಗಾಗಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇತ್ತು. ಆದ ಕಾರಣ ಇರ್ಬೋದು ಫುಲ್ ರೆಸ್ಟ್ ಅಂಡ್ ಐಸೋಲೇಷನ್, ಸೆಪರೇಟ್ ಆಗಿ ಇರುವ ಒಂದು

ಹೀಗೆ ಸ್ಲೋಲಿ ಗ್ರಾಜುವಲಿ ಅದನ್ನು ನೀವು ಸರಿಪಡಿಸ್ಕೊಳ್ಳೋದು ಒಳ್ಳೇದು. ದಿಢೀರ್ ಮದುವೆ ಆಗೋರಿಗೆ ಸ್ವಲ್ಪ ಕಷ್ಟ. ದಿಢೀರ್ ಮದುವೆ ಆಗುದಾದ್ರೆ ನಿಮ್ಮ ಡೇಟ್ ನೋಡ್ಕೊಂಡೆ ಇದು ಡೇಟ್ ಇಟ್ಕೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೇನೆ. ಸರಿ, ಈಗ ಹೊಟ್ಟೆ ನೋವು ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಈಗ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಅಂತ ಒಂದು ಅಭಿಪ್ರಾಯ ಇರ್ತದೆ, ಅವರ ಅಮ್ಮಂದಿರಿಗೋ ಅವರ ಅಕ್ಕಂದಿರಿಗೋ ಯಾರಿಗೋ ತಕ್ಕೊಂಡಂತ ಒಂದು ಮಾತ್ರೆಯನ್ನ ಇವರು ಕೂಡ ತಗೋಬಹುದಾ ಅಂತ. ಹೌದು, ಇದನ್ನ ನಾವು ನೋಡ್ತೇವೆ. ತುಂಬಾ ಜನ ಹೇಳ್ತಾರೆ, ನನ್ಗೆ ಹೊಟ್ಟೆ ನೋವು ಇತ್ತು, ಆಗ ನನ್ನ ಗೆಳತಿ ನನಗೆ ಮಾತ್ರೆ ಕೊಟ್ಲು, ಅವಳು ತೆಕ್ಕೊಳ್ತಾಳಂತೆ, ಅವಳಿಗೆ ಸಹಾಯ ಆಗಿದೆ, ಅದಕ್ಕೋಸ್ಕರ ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳೆಲ್ಲ ತಗೊಳ್ತಾ ಇದ್ದಾರೆ. ಇದನ್ನು ಖಂಡಿತ ಮಾಡಬಾರ್ದು. ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ತಗೊಳ್ಬಾರ್ದು. ಇದರಿಂದ ಅಡ್ಡ ಪರಿಣಾಮಗಳಿರ್ಬೋದು, ಅಥವಾ ಅದು ಆ ಮಗುಗೆ ಸೂಟ್ ಆಗದೇ ಇರ್ಬೋದು. ಒಬ್ಬರಿಗೆ ಆದ ಔಷಧಿ ಇನ್ನೊಬ್ಬರಿಗೆ ವರ್ಕ್ ಆಗಬೇಕಂತ ಹೇಳಿ ಏನು ಇಲ್ಲ. ಹಾಗಾಗಿ ವೈದ್ಯರ ಸಲಹೆ ಮೇರೆಗೇನೆ ಇಂಥ ಔಷಧಿಗಳನ್ನು ತಗೊಳ್ಬೇಕು. ಮತ್ತೆ ಲಿಮಿಟೆಡ್, ಈಗ ವೈದ್ಯರು ಅಷ್ಟೇ ಎಮರ್ಜೆನ್ಸಿಗೆ ಕೊಟ್ಟಿರ್ತಾರೆ, ಇವರು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಪುನಃ ರಿಪೀಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡಿದರೆ ಅದರಿಂದ ಮತ್ತೆ ಬೇರೆ ಆರ್ಗನ್ಸ್ಗೆ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಆದ ಕಾರಣ ಯಾವುದೇ ಔಷಧಿಗಳನ್ನು ತಗೊಳ್ಬೇಕಾದ್ರೆ ವೈದ್ಯರ ಸಲಹೆ ಮೇರೆಗೇನೆ ತಗೊಳ್ಬೇಕು, ಪರಿಚಿತರ ಅಥವಾ ಮನೆಯವರ ಸಲಹೆ ಮೇಲೆಗೆ ಅಲ್ಲ. ಈಗ ಋತುಚಕ್ರದ ಏರುಪೇರಿಗೆ ಸಂಬಂಧಪಟ್ಟ ಹಾಗೆ ಆಯುರ್ವೇದ ದೃಷ್ಟಿಯಲ್ಲಿ ಇದನ್ನು ಯಾವ ರೀತಿ ನೋಡುವಂತಹದ್ದು ಮತ್ತು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ನೋಡಿ, ಯಾವುದೇ ರೋಗಗಳು ಬರಬೇಕಾದ್ರೆ ಅಥವಾ ಶರೀರದಲ್ಲಿ ಏನೇ ಏರುಪೇರು ಆಗಬೇಕಾದರೂ ಮುಖ್ಯವಾಗಿ ಆಹಾರ ಮತ್ತು ವಿಹಾರವನ್ನು ನಾವು ಸರಿ ಮಾಡಿಕೊಳ್ಬೇಕು. ಆಹಾರದಲ್ಲಿ ಆದಷ್ಟು ಪೌಷ್ಟಿಕವಾದ ಆಹಾರ ಸೇವಿಸುವುದು, ಮನೆಯಲ್ಲೇ ಮಾಡಿದಂತಹ ನೀರು ಜಾಸ್ತಿ ಇರುವಂತಹ ಅಂದರೆ ತರಕಾರಿಗಳು, ಸೊಪ್ಪು, ಹಣ್ಣು, ಅದನ್ನೆಲ್ಲ ಸ್ವಲ್ಪ ಹೆಚ್ಚು ಸೇವಿಸುವುದು, ಮತ್ತು ಮೋಷನ್ ಕ್ಲೀನ್ ಆಗಿರುವ ಹಾಗೆ ನೋಡಿಕೊಳ್ಬೇಕು. ಅಪಾನವಾಯುವಿನ ದೃಷ್ಟಿಯಿಂದಲೇ ಹೆಚ್ಚಾದ ಈ ತೊಂದರೆಗಳು ಬರುವಂಥದ್ದು. ಇದು ಸರಿ ಆಗಬೇಕಂತ ಹೇಳಿ ಆದರೆ ಅಥವಾ ಇದನ್ನು ತಡೆಗಟ್ಟಬೇಕಂತ ಹೇಳಿ ಆದರೆ ಮೋಷನ್ ಕ್ಲೀನ್ ಆಗುವಂತೆ, ಮಲಮೂತ್ರ ಕರೆಕ್ಟಾಗಿ ವಿಸರ್ಜನೆ ಆಗುವ ಹಾಗೆ ನೋಡಬೇಕು. ಈಗಿನ ಮಕ್ಕಳು ಹೆಚ್ಚಾಗಿ ಶಾಲೆಯಲ್ಲಿ ಮೂತ್ರ ಮಾಡುದಿಲ್ಲ, ಅದಕ್ಕೆ ನೀರು ಕಡಿಮೆ ಮಾಡ್ತಾರೆ, ತಡೆ ಹಿಡಿಯುವಂಥದ್ದು. ಮೂತ್ರ ಬಂದರೂ ಹೋಗದೇ ಇರುವಂಥದ್ದು. ಬಾತ್ರೂಮ್ ನಾನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದಿಲ್ಲ, ಮನೆಗೆ ಹೋಗಿಯೇ ನಾನು ವಾಪಸ್ ಅದನ್ನು ನನ್ನ ಇದು ಯಾವುದು ಎಕ್ಸ್ಕ್ರೀಷನ್ ಅನ್ನೆಲ್ಲ ಮನೆಗೆ ಹೋಗಿ ಬಿಟ್ಟು ಮಾಡುವಂಥದ್ದು ಅಂತ ಹೇಳಿದರೆ ಪುನಃ ಅದು ವೇಗಧಾರಣೆ ಆಯಿತು, ಅದರಿಂದಾಗಿ ಸಮಸ್ಯೆಗಳು ಕಾಣಬಹುದು. ಆದ ಕಾರಣ ಆದಷ್ಟು ಈಗ ನೀರನ್ನು ಸರಿಯಾಗಿ ಕುಡಿಯುವಂಥದ್ದು ಮತ್ತು ನಾರಿನಂಶ ತಗೊಳ್ಳುವಂಥದ್ದು ಮುಖ್ಯ. ಇನ್ನು ಎಕ್ಸಸೈಸ್, ಪ್ರತಿದಿನ ವ್ಯಾಯಾಮ ಅಂತೂ ಮಾಡಲೇಬೇಕು. ಯಾವುದೇ ತರಹದ ವ್ಯಾಯಾಮ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, ಅಥವಾ ನಡೆಯುವುದು, ಯೋಗ ಇರ್ಬೋದು, ಎಕ್ಸಸೈಸ್, ವರ್ಕೌಟ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಯಾವುದು ಆಗುತ್ತೆ, ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಇಸ್ ಎ ಮಸ್ಟ್ ಮಾಡಿದರೆ ಇದರಿಂದ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ ಮತ್ತು ಸಮಸ್ಯೆಗಳ ನಿಧಾನವಾಗಿ ಪರಿಹಾರ ಕಂಡುಕೊಳ್ಬೋದು. ಆಹಾರದಲ್ಲಿ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಂದರೆ ಎಣ್ಣೆ ಜಾಸ್ತಿ ಇರುವಂತಹದ್ದು, ತುಂಬ ಕ್ಯಾಲರೀಸ್ ಇರುವಂತಹದ್ದು, ಶುಗರ್ ತುಂಬ ಇರುವಂಥದ್ದು, ಸಿಹಿಯಾಗಿರುವಂತಹ ಆಹಾರ ಮತ್ತು ಹೊರಗಿನ ತಿಂಡಿ ತಿನಿಸುಗಳು, ಕರುಕುರು ಇರುವಂತಹ ತಿನಿಸುಗಳು ಮತ್ತು ಸಾಫ್ಟ್ ಡ್ರಿಂಕ್ಸ್, ತಂಪು ಪಾನೀಯಗಳು, ತುಂಬ ತಂಪಾಗಿರುವಂತಹ ಕೋಲ್ಡ್ ಡ್ರಿಂಕ್ಸ್, ತುಂಬ ತಂಪಾಗಿರುವಂತಹ ಆಹಾರವನ್ನು ಸೇವಿಸುವಂಥದ್ದನ್ನು ನಾವು ಬಿಡಬೇಕು. ಆಶ್ಚರ್ಯ ಏನಂದರೆ ನಮ್ಮ ದೇಶದಲ್ಲಿ ನಾವು ಹೊರಗಡೆ ಹೋದರೆ, ಈಗ ನಮ್ಮ ರೈಲ್ವೆ ಸ್ಟೇಷನ್ ಆಗಲಿ, ನಮ್ಮ ವಿಮಾನ ನಿಲ್ದಾಣದಲ್ಲೇ ಆಗಲಿ, ಬಿಸಿ ನೀರು ನಮಗೆ ಹೆಚ್ಚಾಗಿ ಸಿಗುವುದಿಲ್ಲ ಅಲ್ವಾ. ಬೇರೆ ದೇಶಗಳಲ್ಲಿ, ನಮ್ಮ ಏಷ್ಯನ್ ಕಂಟ್ರೀಸ್, ನೀವು ಮಲೇಷ್ಯಕ್ಕೆ ಹೋಗಿ, ನೀವು ಜಪಾನಿಗೆ ಹೋಗಿ, ಚೈನಾಕ್ಕೆ ಹೋಗಿ, ಬಿಸಿ ನೀರು ತುಂಬ ಸಿಗ್ತದೆ ನಿಮಗೆ. ಒಂದು ಏನಂದರೆ ಅವರ ನೂಡಲ್ಸ್ ಇರ್ಬೋದು, ಅವರ ನೂಡಲ್ಸ್ ಬಿಸಿ ಮಾಡಲಿಕ್ಕಿರ್ಬೋದು, ಆದರೆ ಇನ್ನು ಮುಖ್ಯ ಕಾರಣ ಅವರಲ್ಲಿ ಆ ಬಿಸಿ ನೀರು ನಮ್ಮ ಜೀರ್ಣಕ್ಕೆ ಒಳ್ಳೆಯದು, ನಮ್ಮ ದೇಹಕ್ಕೆ ಒಳ್ಳೇದನ್ನುವ ಕಾನ್ಸೆಪ್ಟ್ ಇನ್ನೂ ಉಳ್ಕೊಂಡಿದೆ, ನಮ್ಮಲ್ಲಿ ನಾವು ಬಿಟ್ಟಿದ್ದೇವೆ. ಆದರೆ ನಾವು ತಕ್ಕೊಂಡ್ರೆ ತುಂಬ ಒಳ್ಳೆಯದು ಬಿಸಿ ನೀರು. ಸೊ ಹುಡುಗಿಯರು ಯಾವತ್ತೂ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು, ಹೊಟ್ಟೆ ಜೀರ್ಣಕ್ಕೆ ಒಳ್ಳೆಯದು, ವಾಯು ಹೊಟ್ಟೆಯಲ್ಲಿ ಕೂತ್ಕೊಳ್ಳದೇ ಇರುವ ಹಾಗೆ ಜಠರದಿಂದ ಸುಲಭವಾಗಿ ಜೀರ್ಣ ಆಗಲಿಕ್ಕೆ, ನಮ್ಮ ಆಹಾರ ಜೀರ್ಣ ಆಗಿ ವಾಯು ಆಗದೇ ಇರುವ ಹಾಗೆ ತುಂಬ ಸಹಾಯ ಮಾಡ್ತದೆ ಬಿಸಿ ನೀರು. ಸೊ ಬಿಸಿ ನೀರಿನ ಸೇವನೆ, ಮತ್ತೆ ಈಗ ಹೊಟ್ಟೆ ನೋವು ಇದ್ದಾಗ, ಮುಟ್ಟಿನ ನೋವು ಇದ್ದಾಗ ಏನು ಮಾಡ್ಬೋದಂತ ಹೇಳಿ ಹೇಳಿದರೆ, ಈ ಇದು ಎಳ್ಳು, ಮುಟ್ಟು ನೋವು ಇರುವವರಿಗೆ ಮುಟ್ಟಾಗುವ ಒಂದು 5 ದಿನ ಮುಂಚೆ ಒಂದು 3 ಅಥವಾ 4 ಚಮಚ ಎಳ್ಳು, ಕಪ್ಪೆಳ್ಳು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಲಿಕ್ಕೆ ಕೊಡಬೇಕು ಒಂದೇ ದಿನ. ಮತ್ತೆ ಮುಟ್ಟು ಇರುವಾಗ, ಇದನ್ನು ಮಾಡಿಸ ಮುಟ್ಟಿರುವಾಗ ಹೊಟ್ಟೆ ನೋವು ಇದ್ರೆ ಬಿಸಿನೀರು ಕುಡಿಯುವಂಥದ್ದು, ಕಾಲೇಜಲ್ಲಿದ್ರೆ ಬಿಸಿನೀರು, ಮನೆಯಲ್ಲಿದ್ರೆ ಜೀರಿಗೆ ಮತ್ತು ಓಮ, ಸುಮಾರು 1 ಚಮಚ ಜೀರಿಗೆಗೆ 1/2 ಚಮಚ ಓಮವನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿಯಲ್ಲಿ ಅದನ್ನು ಹುರಿಬೇಕು, ಕಪ್ಪಾಗುವ ತನಕ ಹುರಿಬೇಕು. ಇದಕ್ಕೆ 1 ಲೋಟದಷ್ಟು ನೀರು ಸೇರಿಸಿಕೊಂಡು ಅದನ್ನು ಬಿಸಿ ಬಿಸಿಯಾಗಿ ಹೀರಿಕೊಂಡು ದಿನಕ್ಕೆ 2, 3, 4, 5 ಸಲ ಕುಡಿದ್ರೂ ಇದರಲ್ಲಿ ಯಾವುದೇ ದೋಷ ಇಲ್ಲ. ಇದರಲ್ಲಿ ಹೊಟ್ಟೆ ನೋವು ತುಂಬಾ ಕಡಿಮೆ ಆಗುವುದು ನಾವು ನೋಡಿದ್ದೇವೆ. ಅದಲ್ಲದೆ ಈ ಬಿಸಿನೀರು ಶಾಖ, ಹೊಟ್ಟೆಗೆ ಸೊಂಟಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಬಿಸಿನೀರು ಬಟ್ಟೆ ಸುತ್ತಿಕೊಳ್ಳೋದು ಅಥವಾ ಬಿಸಿನೀರು ಬ್ಯಾಗ್ ಇಟ್ಟುಕೊಳ್ಳುವಂಥದ್ದು, ಇದು ತುಂಬ ಪರಿಣಾಮವನ್ನು ಕೊಡ್ತದೆ. ಇದು ಮುಟ್ಟು ಇರುವಾಗ ಸಮಸ್ಯೆ ಇದ್ರೆ. ಬಟ್ ಇನ್ ಜನರಲ್ ನೀವು ಕೇಳುವುದಾದ್ರೆ ಮೇಯ್ನ್ ಆಗಿ ಆಹಾರ ಮತ್ತು ವಿಹಾರ ಕ್ರಮದಲ್ಲಿನ ವ್ಯತ್ಯಾಸಗಳು ಇದಕ್ಕೆ ಕಾರಣ, ಹಾಗೂ ಇದನ್ನು ಸರಿಪಡಿಸಿಕೊಂಡ್ರೆ ತುಂಬ ಪರಿಣಾಮ ಕಾಣ್ತೇವೆ. ಮತ್ತೊಂದು ವಿಷಯ ಹೇಳಬೇಕಂತ ಇಷ್ಟಪಡ್ತೇನೆ, ನಾನ್ ವೆಜ್ ಆಹಾರ ಮುಟ್ಟಾಗುವ 1 ವಾರ ಮುಂಚೆ ಸ್ವಲ್ಪ ಜಾಗ್ರತೆ. ಹೊಟ್ಟೆ ನೋವು ಇರುವವರು, ತುಂಬ ಹೊಟ್ಟೆ ನೋವು, ಮುಟ್ಟಿನ ಹೊಟ್ಟೆ ನೋವು ಇರುವವರು, ನಾನ್ ವೆಜ್ ಆಗಲಿ, ಮೈದದ್ದು ಅಂದರೆ ನಾರಿಲ್ಲದಿರುವಂತಹ ಆಹಾರ, ಹೊಟ್ಟೆ ಕಟ್ಟುವಂಥ ಆಹಾರವನ್ನು ಕಂಪ್ಲೀಟಾಗಿ ವರ್ಜಿಸಬೇಕು 1 ವಾರ ಮುಂಚೆ, ಮುಟ್ಟಾಗುವ 1 ವಾರ ಮುಂಚೆ. ಇದರಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಆಗ್ಬೇಕು ಅಥವಾ ಪರೀಕ್ಷೆ ಮಾಡಿಸಬೇಕಾಗ್ತದೆ ಅಂತ ನೋಡಿ. ಒಂದು ಏನಂತ ಹೇಳಿ ಆದ್ರೆ, ಮುಟ್ಟಾಗದೇ ಇದ್ದಿದ್ರೆ, ನಾನು ಹೇಳಿದೆನಲ್ವಾ ಶುರುವೇ ಆಗಲಿಲ್ಲ ಅಂತ ಹೇಳಿ, 15 ವರ್ಷ ಆದ್ರೂ ಆಗಲಿಲ್ಲ, 16 ವರ್ಷ ಆದ್ರೂ ಮುಟ್ಟಾಗಲಿಲ್ಲ, 17 ವರ್ಷ ಆದ್ರೂ ಮುಟ್ಟಾಗಲಿಲ್ಲ ಅಂದ್ರೆ ಆಗ ಭೇಟಿ ಮಾಡ್ಕೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ, ತುಂಬಾ ಅಧಿಕವಾಗಿ ರಕ್ತಸ್ರಾವ ಇದೆ, ತಲೆ ತಿರುಗ್ತಾ ಇದೆ, ಇದು ಕೂತು ನಿಲ್ಲಿಕ್ಕೆ ಸಮಯ ಇಲ್ಲದಿರುವಂಥದ್ದು, ಹಾಗಿದ್ರೆ ಕೂಡಲೇ ನೀವು ಬೇಕಿದ್ರೆ ಐಸ್ ಇಟ್ಕೊಳ್ಳಿ. ಹೊಟ್ಟೆಗೆ ನೀವು ಐಸ್ ಇಟ್ಕೊಂಡು ಮತ್ತೂ ಕಡಿಮೆ ಆಗಲಿಲ್ಲ ಅಂದರೆ ಕೂಡಲೇ ನೀವು ವೈದ್ಯರನ್ನು ಭೇಟಿ ಮಾಡ್ಕೊಳ್ಬೋದು. ತುಂಬ ಜೋರು ಹೊಟ್ಟೆ ನೋವು ಇದೆ, ತಲೆ ತಿರುಗಿ ಬೀಳ್ತಾ ಇದ್ದಾಳೆ ಅಂತ ಹೇಳಿ ಆದರೆ, ಮನೆ ಮದ್ದಲ್ಲಿ 1 ಸಲನೂ ಸರಿಯಾಗಲಿಲ್ಲ ಅಂತ ಹೇಳಿ ಆದರೆ ಕೂಡಲೇ ಕರ್ಕೊಂಡು ಹೋಗಿ. ಇನ್ನು ಮುಟ್ಟು ನಿತ್ತು, ಈಗ ಅಂತ ಹೇಳ್ತೇವೆ ಮೆನೋಪಾಸ್ ಅಂತ ಹೇಳ್ತೇವೆ, ಮುಟ್ಟು ನಿತ್ತು 1 ವರ್ಷ ಆಗಿದೆ, ಸಡನ್ ಆಗಿ 1 ದಿನ ಬ್ಲೀಡಿಂಗ್ ಕಾಣಿಸ್ತು, ತಡನೇ ಮಾಡಬೇಡಿ, ಕೂಡಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಅಥವಾ 5 ವರ್ಷ ಮುಟ್ಟಾಗಲಿಲ್ಲ, ಮುಟ್ಟು ನಿತ್ತು, 5 ವರ್ಷ ಬಿಟ್ಟು ನಿಮಗೆ ರಕ್ತಸ್ರಾವ ಆಗ್ತಾ ಇದೆ, ಕೂಡಲೇ ನೀವು ಕನ್ಸಲ್ಟ್ ಆಗಬೇಕಾಗ್ತದೆ, ಅದು ಬೇರೆ ಏನಾದ್ರು ಸಮಸ್ಯೆಗಳನ್ನು ಸೂಚಿಸ್ತಾ ಇರಬಹುದು. ಬಹಳ ಸಂತೋಷ ಡಾಕ್ಟರ್ ಅನಸೂಯ ದೇವಿಯವರೇ. ಮಹಿಳೆಯರಲ್ಲಿ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಯಾವ್ಯಾವ ಇರ್ತವೆ ಹಾಗೂ ಆ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ, ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಹಿಳೆಯರ ಋತುಚಕ್ರದ ಸಾಮಾನ್ಯ ತೊಂದರೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಈ ಕುರಿತು ಮಂಗಳೂರು ಕರಂಗಲ್ಪಾಡಿಯ ಡಾಕ್ಟರ್ ಅನಸೂಯ ದೇವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಬ್ರಹ್ಮಾವರದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕಾ ಇಲಾಖೆ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಉಡುಪಿ ಜಿಲ್ಲೆಯ ಹಿರಿಯಡ್ಕ ವೀರಭದ್ರಸ್ವಾಮಿ ದೇವಸ್ಥಾನದ ಸಭಾಭವನದಲ್ಲಿ ಇಂದು ಮತ್ತು ನಾಳೆ ಬೆಳಗ್ಗೆ 10:00 ಹಲಸಿನ ಮೇಳವನ್ನು ಆಯೋಜಿಸಲಾಗಿದೆ. 29 ಭಾನುವಾರ ಬೆಳಗ್ಗೆ 10:30 ಹಲಸು ಬೆಳೆಯ ಪರಿಚಯ ಮತ್ತು ಪ್ರಾತ್ಯಕ್ಷಿಕೆಗಳು ನಡೆಯಲಿದ್ದು, ಹಲಸಿನ ಖಾದ್ಯಗಳು ಮತ್ತು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಆಸಕ್ತರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ಇನ್ನೊಂದು ಪ್ರಕಟಣೆ. ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು, ಇವರ ಆಶ್ರಯದಲ್ಲಿ ಹಲಸಿನ ಹಬ್ಬ ಇಂದು ಮತ್ತು ನಾಳೆ ಮಂಗಳೂರಿನ ಶರವು ಬಾಳಂಭಟ್ ಹಾಲ್ನಲ್ಲಿ ನಡೆಯಲಿದ್ದು, ವಿವಿಧ ಹಲಸಿನ ಪ್ರದರ್ಶನ ಮತ್ತು ಮಾರಾಟ, ವಿವಿಧ ಖಾದ್ಯಗಳು ಮತ್ತು ಉತ್ಪನ್ನಗಳು, ಹಲಸಿನ ಗಿಡಗಳು ಮಾರಾಟಕ್ಕೆ ಲಭ್ಯವಿದೆ, ಆಸಕ್ತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗ

की